ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ABARK. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ABARK ಕಾರ್ಡ್ ಪಡೆಯಲು ಅರ್ಹರು. ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಪಡೆಯಬಹುದು. ಬ್ಯಾಂಗ್ಳೂರ್ 1, ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ ₹35 ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು 2nd ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? 1st ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, 2nd ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು 2 ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಯೋಡಿನ್ ಕೊರತೆಯಿಂದಾಗುವ ನ್ಯೂನ್ಯತೆಗಳು, ಈ ಕುರಿತು ಶಿವಮೊಗ್ಗದ ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಕಣ್ಗಾವಲು ಈ ಘಟಕದ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಿಂದ ಡಾ ಟಿಎಸ್ ಶಂಕರಪ್ಪ ಅವರೊಡನೆ ಮಾತುಕತೆ ಕೇಳೋಣ. ಕೇಳಿದ್ರೆ ನಾವು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡಿರ್ತೀವಿ, ಅಯೋಡಿನ್ ಯುಕ್ತವಾದಂತಹ ಉಪ್ಪನ್ನೇ ತಿನ್ನಿ ಅಂತ ಹೇಳಿ. ನಮ್ಮ ದೇಹಕ್ಕೆ ಈ ಅಯೋಡಿನ ಪ್ರಾಮುಖ್ಯತೆ ಏನು, ಇದರ ಕೊರತೆಯಿಂದ ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣಂತೆ. ಈ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಕಣ್ಗಾವಲು ಘಟಕದ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದಂತಹ ಡಾಕ್ಟರ್ ಶಂಕರಪ್ಪ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್, ಈಗಾಗಲೇ ನಾನು ಹೇಳ್ದಂಗೆ ನಾವು ಸಾಕಷ್ಟು ಪ್ರಚಾರಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ ಅಯೋಡಿನ್ ಬಗ್ಗೆ. ಅಯೋಡಿನ್ ಕೊರತೆಯಿಂದ ನಿಮಗೆ ಹಲವಾರು ಸಮಸ್ಯೆಗಳು ಬರುತ್ತೆ ಅಂತೇಳಿ, ಹಾಗಾಗಿ ಅದನ್ನ ಅಯೋಡಿನ್ ಯುಕ್ತವಾದ ಉಪ್ಪನ್ನೇ ತಿನ್ನಿ ಅಂತೇಳಿ ನಿಮ್ಮ ಕುಟುಂಬ ಕಲ್ಯಾಣ ಇಲಾಖೆಯವರು ಸಹ ಹೇಳ್ತಾರೆ. ಸರ್, ಈ ಅಯೋಡಿನ್ ಪ್ರಾಮುಖ್ಯತೆ ಏನು ಸರ್? ಸರ್, ಅಯೋಡಿನ್ ಅನ್ನೋದು ಒಂದು ಸೂಕ್ಷ್ಮವಾದ ಒಂದು ಆಹಾರ ಸರ್. ಈಗ ನಾವೇನ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಏನ್ ತಿಂತೀವಲ್ಲ ಸರ್, ಅದನ್ನು ಜಾಸ್ತಿ ತಿಂತೀವಿ. ಬಟ್ ಇದು ತುಂಬಾ ಕನಿಷ್ಠವಾದ ಒಂದು ಅಮೌಂಟ್ ನಲ್ಲಿ ಬೇಕಾಗಿರುವ ಒಂದು ಇಂಪಾರ್ಟೆಂಟ್ ಮೈಕ್ರೋನ್ಯೂಟ್ರಿಯಂಟ್ ಆಗಿದೆ. ಇದು ನ್ಯಾಚುರಲ್ ಆಗಿ ಎಲ್ಲ ನೀರಿನಲ್ಲೂ ಇರುತ್ತೆ ಸರ್, ಆಹಾರ ಪದಾರ್ಥಗಳಲ್ಲೂ ಇರುತ್ತೆ. ಆದ್ರೆ ಇತ್ತೀಚಿನ ಒಂದು ಇದೇನಾಗಿದೆಯಲ್ಲ ಸರ್, ಇದರಲ್ಲಿ ಸಾಯಿಲ್ ಅಲ್ಲಿ ಅದರ ಒಂದು ಕಂಟೆಂಟ್ ಕಡಿಮೆ ಆಗಿದೆ ಕೆಲವು ಏರಿಯಾದಲ್ಲಿ. ಸೊ ಈಗ ಹಿಮಾಲಯನ್ ರೀಜನ್ಸ್ ಏನಿದೆಯಲ್ಲ ಸರ್, ಆ ಹಿಮಾಲಯನ್ ರೀಜನ್ಸ್ ಅಲ್ಲಿ ಮೊದಲೆಲ್ಲ ಇತ್ತು ಸರ್, ಕಡಿಮೆ ಇತ್ತು. ಕೇವಲ ಆ ಒಂದು ಬೆಲ್ಟ್ಗೆ ಮಾತ್ರ ಈ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಿದ್ವಿ. ಉದಾಹರಣೆಗೆ ಹಿಮಾಲಯ, 5 ಟಿಬೆಟ್ ಕಂಟ್ರಿ, ನಮ್ದು ಮಿಜೋರಾಂ ಏನಿದೆಯಲ್ಲ ಸರ್, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ, ಆ ಕಡೆ ಮಾತ್ರ ಸಮಸ್ಯೆ ಇತ್ತು ಅಂತ ನಮ್ಮ ಸ್ಟಡೀಸ್ ಹೇಳ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಇದಕ್ಕೆ ನಮ್ಮ ಭಾರತ ದೇಶದ ಕೆಳಗಡೆ ಒಂದು ರಾಜ್ಯಗಳಲ್ಲೂ ಸಹ ಈ ಒಂದು ನ್ಯೂನ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ನಮ್ಮ ಭಾರತ ದೇಶದಲ್ಲಿ 263 ಜಿಲ್ಲೆಗಳಲ್ಲಿ ಈ ಒಂದು ಡೆಫಿಷಿಯನ್ಸಿ ಸಮಸ್ಯೆ ಇದೆ ಅನ್ನೋ ಒಂದು ಇತ್ತೀಚಿನ ಒಂದು ಸಮೀಕ್ಷೆ ನಮ್ಗೆ ಹೇಳ್ತಾ ಇದೆ. ಸೊ ಈಗ ಹಂಗ ಹೇಳ್ಬೇಕು ಅಂದ್ರೆ ಸರ್, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯ ಈ ನ್ಯೂನ್ಯತೆಯಿಂದ ಹೊರತಾಗಿಲ್ಲ ಸರ್. ಅಂದ್ರೆ ನಮ್ಮ ದೇಶದಲ್ಲಿ ಇದು ಬಹಳ ದಿವಸಗಳಿಂದ ವರ್ಷಗಳಿಂದನೂ ಇದೆ. ಖಂಡಿತ ಖಂಡಿತ ಸರ್, ಎಸ್ಪೆಷಲಿ ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದರ ಪ್ರಮಾಣ ಏನಿದೆಯಲ್ಲ ಸರ್, ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಒಂದು 4-5% ಪಾಪ್ಯುಲೇಷನ್ ಅಲ್ಲಿ ಈ ಸಮಸ್ಯೆ ಕಂಡು ಬರುತ್ತೆ. ಉದಾಹರಣೆ ಅಮೆರಿಕದಲ್ಲೂ ಸಹ ಈ ಸಮಸ್ಯೆ ಇದೆ. ನಮ್ಮ ಭಾರತ ದೇಶದಲ್ಲಿ 10-15% ಸ್ವಲ್ಪ ಜಾಸ್ತಿ ಇದೆ. ಜಾಸ್ತಿ. ಸರಿ ಸರ್, ಈಗ ಅಯೋಡಿನ್ ಕೊರತೆಯಿಂದ ನಮ್ಮ ದೇಹದಲ್ಲಿ ಯಾವ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಸರ್? ಸರ್, ಅದು ಈ ಒಂದು ಮೊದಲೆಲ್ಲ ತಿಳ್ಕೊಂಡಿದ್ವಿ ಸರ್, ವಯಸ್ಕರಲ್ಲಿ ಮಾತ್ರ ಈ ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಇತ್ತೀಚಿನ ಅಧ್ಯಯನಗಳು ಏನಿದೆಯಲ್ಲ ಸರ್, ಈಗ ಒಂದು 20-30 ವರ್ಷದಿಂದ ಅಧ್ಯಯನಗಳು ವಿಪರೀತ ಆದ ನಂತರ ಈ ಸಮಸ್ಯೆ ಎಷ್ಟು ಗಂಭೀರ ಅಂದ್ರೆ ಸರ್, ಒಂದು ಗರ್ಭದಲ್ಲಿರುವ ಒಂದು ಭ್ರೂಣ ಏನಿದೆಯ ಸರ್, ಆ ಭ್ರೂಣದಿಂದ ಹಿಡಿದು ನೆಕ್ಸ್ಟ್ ಮನುಷ್ಯ ಅವನ ಕೊನೆಯ ಸ್ಟೇಜ್ ಅಲ್ಲಿ ನಿರ್ತನಲ್ಲ ಮುದುಕ ಆಗುವವರೆಗೂ ಸಹ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳೇನಿದೆಯಲ್ಲ ಸರ್, ಮಕ್ಕಳಲ್ಲಿ ಉದಾಹರಣೆ, ಅದು ಒಂದು ತಾಯಿ ಏನಿರ್ತಾಳಲ್ಲ ಸರ್, ಆ ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿ ಅವಳಿಗೆ ಏನಾದ್ರು ಅಯೋಡಿನ್ ಡೆಫಿಷಿಯನ್ಸಿ ಅನ್ನೋದು ಇದ್ರೆ ಆ ಒಂದು ಮಗುವಿನ ಬೆಳವಣಿಗೆ ಏನಿದೆಯಲ್ಲ ಸರ್, ಗರ್ಭದೊಳಗೆ ಬೆಳವಣಿಗೆನೇ ಅದೇ ಸಹ ಕುಂಠಿತ ಆಗುತ್ತೆ. ಕುಂಠಿತ ಆಗುತ್ತೆ, ಅದರ ಒಂದು ಬುದ್ಧಿಮಾಂದ್ಯತೆ ಹೊಂದಿರೋ ಒಂದು ಮಗು ಹುಟ್ಟಬಹುದು. ಆಮೇಲೆ ಕಲಿಕೆಯಲ್ಲಿ ಹಿಂದುಳಿಯುವಂತ ಮಗು ಹುಟ್ಟಬಹುದು. ಅದರ ಒಂದು ದೈಹಿಕ ಮತ್ತು ಮಾನಸಿಕ ವಿಕಲತೆನೂ ಸಹ ಕಡಿಮೆ ಆಗ್ಬಹುದು. ಆಮೇಲೆ ಅದರಿಂದ ಕಿವುಡುತನ, ಮೆಳ್ಳಿಗಣ್ಣು, ನಡಿಗೆಯಲ್ಲಿ ಲೋಪದೋಷ, ಈ ತರ ಸಮಸ್ಯೆಗಳು ಸಹ ಮಕ್ಕಳಲ್ಲಿ ಹುಟ್ಟಬಹುದು. ಆ ತರ ತಾಯಿಗೆ ಹುಟ್ಟಿದಂತ ಮಕ್ಕಳಲ್ಲಿ ಈ ಸಮಸ್ಯೆಗಳು ಆಗ್ಬಹುದು. ಅದಲ್ಲದೆ ಈ ವಯಸ್ಕರಲ್ಲಿ ಏನಿದೆಯಲ್ಲ ಸರ್, ವಯಸ್ಕರಲ್ಲೂ ಸಹ ನೀವು ಈಗಾಗಲೇ ನೋಡಿರ್ಬೋದು, ಸುಮಾರು ಟಿವಿಯಲ್ಲಿ ನೋಡಿರ್ಬೋದು, ಕೆಲವು ಫಿಲ್ಮ್ಸ್ ಅಲ್ಲಿ ನೋಡಿರ್ಬೋದು, ಕುತ್ತಿಗೆ ಸುತ್ತ ಒಂದು ದಪ್ಪ ಗಂಟು ಇರುತ್ತೆ ನೋಡಿ ಸರ್, ಅದನ್ನ ಗಳಗಂಟ ರೋಗ ಅಂತ ಹೇಳ್ತೀವಿ ಸರ್. ಆ ಗಳಗಂಟ ರೋಗ ಯಾಕಪ್ಪ ಆಗುತ್ತೆ ಅಂದ್ರೆ ಸರ್, ಅಲ್ಲೊಂದು ನಮ್ಗೊಂದು ಥೈರಾಯ್ಡ್ ಅಂತ ಗ್ರಂಥಿ ಇದೆ ಸರ್, ಅದೊಂದು ಬಟರ್ಫ್ಲೈ ಪತಂಗದ ಶೇಪದ ಒಂದು ಥೈರಾಯ್ಡ್ ನಮ್ಮ ಧ್ವನಿ ಪೆಟ್ಟಿಗೆ ಮುಂದೆ ಇರುತ್ತೆ ಸರ್, ಅದು ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತಾ ಇದೆ ಸರ್. ಅದಕ್ಕೂ ನಮಗೊಂದು ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋದು ಅದ್ರ ಕೆಲಸ ಸರ್. ಆ ಥೈರಾಕ್ಸಿನ್ ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಸರ್, ನಮ್ಮ ಬಾಡಿಯಲ್ಲಿ ಎನರ್ಜಿ ಪ್ರೊಡಕ್ಷನ್ ಏನಿರುತ್ತಲ್ಲ ಸರ್, ನಮ್ಗೆ ಏನೇ ಪ್ರೋಟೀನ್ ತಿನ್ಬೋದು ಆಹಾರ ತಿನ್ಬೋದು ಅದು ನಮ್ಮ ದೇಹಕ್ಕೆ ಸೆಲ್ ಒಳಗೆ ಶಕ್ತಿಯಾಗಿ ಪರಿವರ್ತನೆ ಆಗಬೇಕಲ್ಲ ಸರ್. ಆ ಶಕ್ತಿಯಾಗಿ ಪರಿವರ್ತನೆ ಆಗಲಿಕ್ಕೆ ನಮ್ಗೆ ಈ ಥೈರಾಕ್ಸಿನ್ ಹಾರ್ಮೋನ್ ಬೇಕು ಸರ್. ಆ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಯೋಡಿನ್ ಈಸ್ ಎ ಮಸ್ಟ್ ಸರ್, ಅದಿಲ್ಲ ಅಂದ್ರೆ ಆ ಹಾರ್ಮೋನ್ ಬರೋದಿಲ್ಲ. ಸೊ ಆ ತರ ಇದ್ದಾಗ ಅದ್ರ ಡೆಫಿಷಿಯನ್ಸಿ ಆದಾಗ ಏನಾಗುತ್ತೆ ಗೊತ್ತಾ ಸರ್, ಅದಕ್ಕೆ ದೋ ಸೆಲ್ಸ್ ಏನಿರುತ್ತಲ್ಲ ಸರ್, ಆ ಗ್ಲ್ಯಾಂಡ್ ಬೇಕು ಬೇಕು ಅಂತ ಹೇಳಿ ಅದು ಹೈಪರ್ಟ್ರೋಪಿ ಆಗುತ್ತೆ ಸರ್. ಹೈಪರ್ಟ್ರೋಪಿ ಆದಾಗ ಸೆಲ್ ದಪ್ಪ ಆಗುತ್ತೆ, ಅದಾದ್ಮೇಲೆ ಇಡೀ ಅಂಗನೇ ದೊಡ್ಡದಾಗುತ್ತೆ ಸರ್. ಅವಾಗ ನಮ್ಗೆ ಗಳಗಂಟ ರೋಡ ಇಷ್ಟಪ್ಪ ಅಂತ ಕಾಣುತ್ತೆ ಸರ್. ಈಗ ಥೈರಾಯ್ಡ್ ಸಮಸ್ಯೆ ಅಂತಾನು ಹೇಳ್ತಾರೆ, ಬಹಳಷ್ಟು ಜನಗಳಲ್ಲಿ ತೂಕ ಹೆಚ್ಚಾಗೋದು, ತೂಕ ಕಡಿಮೆ ಆಗೋದು, ಅದು ಥೈರಾಯ್ಡ್ ಗ್ರಂಥಿಯಲ್ಲಿ ಸ್ರವಿಸುವಂತಹ ಆ ಒಂದು ಸ್ರವಿಕೆಯ ಪರಿಣಾಮದಿಂದಾಗಿ ಅದು ಹೆಚ್ಚು ಕಡಿಮೆಯಿಂದಾಗಿ ಆಗುತ್ತೆ ಅಂತಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಯೋಡಿನ್ ಪರಿಣಾಮನೂ ಇದೆ ಅಂತ ಹೇಳಿ, ಅಯೋಡಿನ್ ಕೊರತೆ ಅಥವಾ ಇದರಿಂದಾಗಿಯೂ ಸಹ ಥೈರಾಯ್ಡಿನ ಸಮಸ್ಯೆ ಉಂಟಾಗಬಹುದಾ? ಹೌದು ಸರ್, ಖಂಡಿತ ಸರ್. ಈಗೇನು ನಾನು ಅವಾಗಲೇ ಹೇಳದ್ನಲ್ಲ ಸರ್, ಥೈರಾಕ್ಸ್ ಅನ್ನೋದು ಕುತ್ತಿಗೆ ಸುತ್ತ ದಪ್ಪ ಗಂಟಿರೋದು ಅದು ಒಂದು ಕೊನೆಯ ಹಂತದ ಒಂದು ಕಾಯಿಲೆ ಅದು. ಆ ರೀತಿ ಏನಾಗಿದೆ ಗೊತ್ತಾ ಸರ್, ವಯಸ್ಕರಲ್ಲಿ ಈ ಒಂದು ರೋಗ ಯಾವುದೇ ಚಿಹ್ನೆ ಇಲ್ಲದ್ರೂ ಬರಬಹುದು ಸರ್, ಯಾವುದೇ ಚಿಹ್ನೆಗಳು ಇಲ್ಲದೇ ಇರಬಹುದು. ಬಟ್ ಆ ಚಿಹ್ನೆನ ಈ ಒಂದು ರೋಗಕ್ಕೆ ನಾವು ಸಂಬಂಧ ಕಲ್ಪಿಸೋದು ವೈದ್ಯರು ಆ ಕೆಲಸ ಮಾಡ್ತಾರೆ ಸರ್. ಉದಾಹರಣೆ ಒಬ್ಬ ವಯಸ್ಕರು ಇರಬಹುದು, ಯೂಶ್ವಲಿ ಈ ಪ್ರಾಬ್ಲಮ್ ಹೆಂಗಿದೆ ಅಂದ್ರೆ ಸರ್, ಇದು 6 ಜನ ಹೆಂಗಸರಲ್ಲಿ ಬಂದ್ರೆ ಒಬ್ಬರು ಗಂಡಸರಲ್ಲಿ ಬರುತ್ತೆ. ಸೊ ಇಟ್ ಈಸ್ ಎ ಪ್ರಾಬ್ಲಮ್ ಆಫ್ ಫೀಮೇಲ್ಸ್, ಹೆಣ್ಣುಮಕ್ಕಳಲ್ಲಿ ಜಾಸ್ತಿ, ಹೆಣ್ಣುಮಕ್ಕಳಲ್ಲಿ ಜಾಸ್ತಿ. ಉದಾಹರಣೆಗೆ ಒಂದು 30-40 ವರ್ಷ ಆದ ನಂತರ ಈ ಒಂದು ಸಮಸ್ಯೆ ಇರುತ್ತೆ. ಉದಾಹರಣೆ ಅವರು ಈಗ ಒಂದು ಸ್ತ್ರೀ, ಅವಳಿಗೆ ಏನು ಸಮಸ್ಯೆ ಇರಲ್ಲ ಸರ್, ಎಲ್ಲ ಚೆನ್ನಾಗಿರ್ತಾಳೆ, ಆದ್ರೂ ಅವಳಿಗೆ ಒಂದು ಅನ್ಎಕ್ಸ್ಪ್ಲೈನ್ಡ್, ಅವಳಿಗೆ ಗೊತ್ತಾಗ್ದಲ್ಲ ಒಂದು ದೇಹದ ತೂಕ ಜಾಸ್ತಿ ಆಗ್ಬೋದು, ಅವಳ ಒಂದು ಚರ್ಮದಲ್ಲಿ ಒಂದು ಡ್ರೈನೆಸ್ ಇರ್ಬೋದು, ಒಂದು ಫ್ಲಾಕಿ ಸ್ಕಿನ್ ಇರ್ಬೋದು ಸರ್, ಆಮೇಲೆ ಒಂದು ಮುಖ ಊದ್ಕೊಂಡಿರೋ ಒಂದು ಸೀದ್ ಇರ್ಬೋದು ಸರ್. ಊದ್ಕೊಂಡ ತರ ಅವಳು ಹೇಳ್ಬೋದು ಸಮಸ್ಯೆ, ನಾನು ಯಾಕೋ ಮುಖ ಊದ್ಕೊಂಡಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮುಖ ಇದೇನಿದೆ ಸರ್, ಮಾಂಸ ಗಂಟೆಗಳಲ್ಲಿ ಅನ್ಎಕ್ಸ್ಪ್ಲೈನ್ಡ್ ನೋವು ಸರ್, ವೀಕ್ನೆಸ್ ಇರುತ್ತೆ, ಅವಳಿಗೆ ನಡಿಯಕ್ಕಾಗಲ್ಲ, ಅವಳು ಅಷ್ಟೊಂದು ರಿಫ್ಲೆಕ್ಸಸ್ ಏನಿರ್ತಾವಲ್ಲ ಸರ್, ನಾವು ಚಟುವಟಿಕೆಯಿಂದ ಇರ್ತೀವಲ್ಲ ಸರ್, ಆ ಜೀವನ ಆ ಚಟುವಟಿಕೆ ಅವಳಲ್ಲಿ ಇರಲ್ಲ, ಸ್ವಲ್ಪ ರಿಯಾಕ್ಷನ್ ಸ್ವಲ್ಪ ಲೇಟ್ ಇರುತ್ತೆ, ನಮ್ಮ ಜಾಯಿಂಟ್ ಸ್ಪೇನ್ ಇರ್ಬೋದು ಸರ್, ಆಮೇಲೆ ನಮ್ಮ ಏನು ಒಂದು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಸ್ ಕೆಲಸ ಇರುತ್ತಲ್ಲ ಸರ್, ನರಮಂಡಲದ ಕೆಲಸ ಸ್ವಲ್ಪ ಸ್ಲಗ್ಗಿಶ್ ಆಗಿರುತ್ತೆ ಸರ್. ಅದ್ರ ಜೊತೆಗೆ ಆ ಒಂದು ಹೇರ್ ಲಾಸ್ ಏನಿರುತ್ತಲ್ಲ ಸರ್, ಕೂದಲು ಉದುರುವುದು, ಆಮೇಲೆ ಕೂದಲು ಕಡಿಮೆ ಆಗೋದು, ಈ ತರ ಚಿಹ್ನೆಗಳು ಇರುತ್ತೆ. ಆಮೇಲೆ ಕೆಲವರಿಗೆ ಚರ್ಮದಲ್ಲಿ ಕಪ್ಪು ಕಪ್ಪು ಪಿಗ್ಮೆಂಟೇಷನ್ ಅಂತ ಏನ್ ಹೇಳ್ತೀವಲ್ಲ ಸರ್, ಗೊತ್ತಿಲ್ಲ ನನಗೆ ಚೆನ್ನಾಗಿ ಇದ್ದೆ ಇತ್ತೀಚೆಗೆ ನೋಡಿ, ಇಲ್ಲೊಂಚೂರು ಕಪ್ಪು ಮಚ್ಚೆ ಆಗಿದೆ, ಅಲ್ಲೊಂಚೂರು ಕಪ್ಪು ಮಚ್ಚೆ ಆಗಿದೆ ಅಂತ ಈ ಎತ್ತರನು ಆಗ್ಬಹುದು. ಆಮೇಲೆ ಕೆಲವು ಇದರಲ್ಲಿ ಪೂರಾ ಕೂದಲು ಹೋಗ್ಬಹುದು ಸರ್, ಆ ತರ ಸಮಸ್ಯೆನೂ ಇರುತ್ತೆ. ಆಮೇಲೆ ಕಾನ್ಸ್ಟೆಂಟ್ ಟೈರ್ಡ್ನೆಸ್ ಸರ್, ಪ್ರತಿ ಸಲ ಸುಸ್ತು ಸುಸ್ತು ಸುಸ್ತು, ಅವಳು ಹಾಸ್ಪಿಟಲ್ಗೆ ಬಂದ್ರೆ ಬೇರೆ ಏನು ಸಮಸ್ಯೆ ಇರಲ್ಲ ಸರ್, ನನಗೆ ಸುಸ್ತು ಅಂತ ಇರ್ತಾರೆ. ಆದ್ರೆ ಆ ವೈದ್ಯರು, ಅವಳನ್ನು ಪರೀಕ್ಷೆ ಮಾಡುವ ವೈದ್ಯರು, ಅವರು ಒಂದು ಇದನ್ನು ಜಡ್ಜ್ಮೆಂಟ್ ಮಾಡ್ತಾರೆ ಸರ್. ಜಡ್ಜ್ಮೆಂಟ್ ಮಾಡಿ ಆ ಒಂದು ರೋಗಿಯ ಒಂದು ರಕ್ತ ಪರೀಕ್ಷೆ ಮಾಡಿಸಿದಾಗ ಅದರ ಗಮನಕ್ಕೆ ನಮಗೆ ಬರುತ್ತೆ ಸರ್, ಇವಳಿಗೆ ಈ ಒಂದು ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಆಗಿದೆ, ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಆಗಿರಕ್ಕೆ ಸಮಸ್ಯೆ ಬಂದಿದೆ ಅಂತ ಅವಾಗ ಮಾಡ್ತಾರೆ ಸರ್. ಹಾಗಾಗಿ ಪರೀಕ್ಷೆ ಆದ ನಂತರದಲ್ಲಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿ ವೈದ್ಯರು ಸೂಚಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಗಳನ್ನ ಅದನ್ನ ತಗೊಳ್ಬೇಕಾಗತ್ತೆ. ಸರ್, ಈಗ ತಾವ್ ಹೇಳಿದ್ರಿ ಸಮಸ್ಯೆಗಳು ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅಥವಾ ಅದರ ಚಿಹ್ನೆಗಳು ಹೇಗಿರುತ್ತೆ ಅಂತ ಹೇಳಿ. ಸರ್, ಇದನ್ನ ಒಂದ್ ವೇಳೆ ಈ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತಾರಲ್ಲ, ಅಂದ್ರೆ ಇದನ್ನ ಬಾರದೆ ಇರೋ ಹಾಗೆ ನಾವು ನಿತ್ಯ ಜೀವನದಲ್ಲಿ ಸರಿಯಾದ ಆಹಾರವನ್ನು ಸೇವಿಸಿದ್ರೆ ನಾವು ಇದನ್ನ ಬಾರದೆ ಇರುವಾಗ ಏನಾದ್ರು ತಡೆಗಟ್ಟಕೊಳ್ಬಹುದಾ ಸರ್? ಖಂಡಿತ. ಈಗ ಏನ್ ಗೊತ್ತಾ ಸರ್, ಈಗ ಈ ಒಂದು ಅಯೋಡಿನ್ ಅಂಶ ಇದೆಯಲ್ಲ ಸರ್, ಅದೊಂದು ನಮಗೆ ನೈಸರ್ಗಿಕವಾಗಿ ಬಂದ ಒಂದು ಅಂಶ ಅದು. ಅದು ಯೂಶುವಲಿ ನಮ್ಮ ಎಲ್ಲ ಒಂದು ನಮ್ಮ ಸಾಯಿಲ್ ಅಲ್ಲಿ ಇರ್ಬೋದು, ನಮ್ಮ ಭೂಮಿಯಲ್ಲಿ ಇರ್ಬೋದು, ಅದ್ರಲ್ಲಿ ಇರುತ್ತೆ ಸರ್, ನೀರಲ್ಲಿ ಇರ್ಬೋದು. ಆದ್ರೆ ಕೆಲವು ನಮ್ಮ ಎರೋಜನ್ ಅದು ಇದು ಪ್ರಾಬ್ಲಮ್ಸ್ ಇರುತ್ತಲ್ಲ ಸರ್, ಬಿಕಾಸ್ ಆಫ್ ದಟ್ ಅದ್ರೊಂದು ಕಂಟೆಂಟ್ ಕಡಿಮೆ ಆಗಿರ್ಬೋದು. ಆದ್ರಿಂದ ಈ ಉದಾಹರಣೆ, ಈ ಒಂದು ಅಂಶ ಇರೋ ಒಂದು ಖನಿಜ ಪ್ರದೇಶದ ಒಂದು ಭೂಮಿಯಲ್ಲಿ ಏನಿದೆ ಸರ್, ಆ ಭೂಮಿಯಲ್ಲಿ ಬೆಳೆದ ತರಕಾರಿಗಳು ಅದ್ರಲ್ಲಿ ರಿಚ್ ಇರುತ್ತೆ ಸರ್. ಉದಾಹರಣೆ, ಒಂದು ಅಯೋಡಿನ್ ಅಂಶ ಇರೋ ಭೂಮಿಯಲ್ಲಿ ಬೆಳೆದಂತ ಅಯೋಡಿನ್ ಅಂಶ ನೀರಿನಲ್ಲಿ ಇರುವಂತ ಏರಿಯಾದಲ್ಲಿ ಬೆಳೆದಿದ್ರಲ್ಲಿ ಅಯೋಡಿನ್ ಜಾಸ್ತಿ ಇರುತ್ತೆ ಸರ್. ಉದಾಹರಣೆ, ಯಾವುದೇ ತರಕಾರಿನೂ ಆ ಪ್ರದೇಶ ತಿಂದ್ರೂ ಉತ್ತಮವಾದ ತರಕಾರಿ ಇರುತ್ತೆ, ಅದ್ರ ನಮ್ಗೆ ನ್ಯಾಚುರಲ್ ನಮಗೆ ಎಷ್ಟು ಬೇಕು ಡೈಲಿ ಕಂಟೆಂಟ್ ಅಗತ್ಯ ಇರುತ್ತೆ ಸರ್, ಅದು ಸಿಗುತ್ತೆ. ಆದರೆ ಕೆಲವು ಹಿಮಾಲಯನ್ ಕಂಟ್ರೀಸ್ ಮೇಲ್ಭಾಗದಲ್ಲಿ ಇರೋದು ಆ ಪ್ರದೇಶದಲ್ಲಿ ಬೆಳೆದ ಒಂದು ತರಕಾರಿಗಳೆಲ್ಲ ಆ ಅಂಶ ಇರಲ್ಲ, ಇದಂದ್ರೆ ನೈಸರ್ಗಿಕವಾಗಿ ಸಿಗುತ್ತೆ. ಅದರ ಜೊತೆಗೆ ಇನ್ನೂ ಈ ಒಂದು ಅಂಶ ರಿಚ್ ಆಗಿರೋ ಹೆಚ್ಚು ಹೆಚ್ಚು ಇರುವ ಪದಾರ್ಥಗಳಿಗೆ ಉದಾಹರಣೆ ಏನೇನು ಹೇಳ್ತೀನಿ ಅಂದ್ರೆ ಸರ್, ಈಗ ಒಂದು ಮೀನ್ ಇದೆ ಸರ್, ಸಮುದ್ರದಲ್ಲಿ ಬೆಳೆದ ಮೀನುಗಳು ಅದರಲ್ಲಿ ಹೆಚ್ಚು ಕಂಟೆಂಟ್ ಇದರಲ್ಲಿ ಇರುತ್ತೆ. ಅದರ ಜೊತೆಗೆ ಮೊಟ್ಟೆ, ಆ ಮೊಟ್ಟೆಯಲ್ಲಿ ಹೆಚ್ಚು ಪೋಷಕಾಂಶ ಇರುತ್ತೆ ಸರ್. ಅದರ ಜೊತೆಗೆ ಈ ಒಂದು ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ ಸರ್, ಹಾಲು ಮತ್ತು ಹಾಲಿನ ಹಾಲು ಉತ್ಪನ್ನಗಳು ಇರುತ್ತೆ ಸರ್. ಆಮೇಲೆ ಚಿಕನ್ ಅಲ್ಲಿ ಇರುತ್ತೆ ಸರ್, ಬೀಫ್ ಅಲ್ಲಿ ಇರುತ್ತೆ, ಆಮೇಲೆ ಬೆರೀಸ್ ಅಂತ ಏನ್ ಹೇಳ್ತೀವಲ್ಲ ಸರ್, ನಾವು ಸ್ಟ್ರಾಬೆರೀಸ್ ರೆಡ್ ಬೆರೀಸ್, ಅದರಲ್ಲೂ ಸಹ ಈ ಒಂದು ಅಂಶ ಇರುತ್ತೆ ಸರ್.